ಇದು ಅನ್ಕೊಂಡೆ ಕಬ್ಬ ಅನ್ಕೊಂಡೆ ಒಂದ್ ಸ್ವಲ್ಪ ಹೆಚ್ಚನ ಅಲ್ರಿ ಅಂತೇಳಿ ಕಬ್ಬ ಹಾಕಕ್ ಶಾಲು ಮಾಡಿದವ್ರು. ಈಗ 8 ವರ್ಷದ ಅನುಭವದಲ್ಲಿ ಹೇಳಿ ಕಬ್ಬದಲ್ಲಿ ಏನಾದ್ರೂ ಉಳಿತದ ಏನಾದ್ರು ಲಾಭ ಏನು ಉಳಿಯಲ್ಲ ರೈತರು ಕಬ್ಬು ಬೆಳಿತೀರಿ ಮತ್ತ ಹೊಲ ಹಂಗ ಹಾಕಬಿಡ್ದ್ರ ಮಾಡೋದಲ್ಲ ರೈತರಿಗಂದ್ರ ಒಂದ್ ಸ್ವಲ್ಪ ಧೈರ್ಯ ಹಾಕದನ್ನ ಮಾಡ್ತೇವ್ರೆ ಮತ್ತು ಸರಿಯಾಗಿ ಮಳಿ ಇಲ್ರಿ ಸರಿಯಾಗಿ ಬೆಳಿ ಇಲ್ಲ ನೀರಾವರಿ ವ್ಯವಸ್ಥೆ ಬೋರಿಗೆ ನೀರು ಇರ್ರಿ ಹಿಂಗ ಹಾಕತ್ರಿ ಬೋರ್ ನೀರು ಇಲ್ಲ ಬೋರಿಗೆ ನೀರು ಮತ್ತೆ ಮಳಿ ಇಲ್ಲಕ ಬೋರಿಗೆ ನೀರು ಹಳಿಯಲ್ಲಿ ಇಲ್ಲಿ ನದಿ ಎಲ್ಲ ಹರಿತದಲ್ಲ ಇದ್ರ ನೀರು ಸಿಗೋದಿಲ್ಲ ಈಗ ಒಂದ್ 4-5 ವರ್ಷ ಹೆಚ್ಚು ಮಳಿ ಆತ ಹೋಗೇ ಬಿಡ್ತದ್ರೆ ಮತ್ತ ಬೆಳಿ ನೀರು ಬರಂಗಿಲ್ರಿ ಇದನ್ನ ಬೋರ್ ಇದ್ದಿದ್ದು ಬಂದ್ ಆಗ್ಬಿಡ್ತಾವ್ರಿ ಬುಡಕ್ಕಂತ ಬರೋದು ಬಂದಾಗೋದು ಹಂಗಾದ್ರಿ ರೈತರದ್ ಬಹಳ ನುಕ್ಸಾನ್ ರೀ ಏನ್ ಮಾಡ್ತಾರೆ. ನೀವು ಮಹಿಳೆಯರಾಗಿದ್ದುಕೊಂಡು ಈ ಕಬ್ಬಿನ ಕೃಷಿಯಲ್ಲಿ ಏನೇನ್ ಮಾಡ್ತೀರಿ ನಿಮ್ ಕೆಲಸ ಏನು? ಕೆಲಸ ಅದೇ ಕಬ್ಬ ಹತ್ತೋದ್ರೆ ಆಮೇಲೆ ಹುಟ್ಟಿದ ಕೂಡಲೇ ಅದನ್ನ ಕಳೆ ತೆಗೆಯೋದ್ರಿ ಕಳೆ ತೆಗೆಯೋ ಕಳೆ ಬರ್ತದೆ ಹುಲ್ಲು ಹುಲ್ಲು ಬರ್ತದೆ ಹುಲ್ಲು ಹುಲ್ಲು ನಾವ್ 4 ನಮೂನಿಯ ಕಸ ಆದಾಯ ಎಲ್ಲ ತೆಗೆಯೋದ್ರೆ ಎಷ್ಟು ವರ್ಷಕ್ಕೆ ಎಷ್ಟು ತೆಗಿಬೇಕು? ವರ್ಷಕ್ಕೊಂದ್ 3 ಸಲ ತೆಗಿತೇವ್ರಿ ಮೂರ್ ಸಲ ತೆಗೆದ್ ಕಪ್ಪು ಕಟ್ತೇವ್ರಿ ಮತ್ತೆ ಎಲ್ಲ ಪಕಳಿ ತೆಗಿತೇವ್ರಿ ಅದ್ರ ಪಕ್ಕ ಎಲ್ಲ ತೆಗಿತೇವ್ರಿ ಆಮೇಲೆ ಕಟ್ತೇವ್ರಿ ಆಮೇಲೆ ಕಬ್ಬು ಮುರಿಯೋದ್ರಿ 4-5 ಸಲ ಕೆಲಸ ಹತ್ತೈತಿ ರೈತರಿಗೆ. ಈಗ ಕಬ್ಬು ದೊಡ್ಡ ಬೆಳೆದ ಮೇಲೆ ಅದ್ರ ಒಳಗಡೆ ಹೋಗ್ಲಿಕ್ಕೆ ಭಯ ಆಗುದಿಲ್ವಾ? ಆದ್ರೂ ಹೋಗೋದ ಮಂದಿ ಇರ್ತಾರಲ್ಲ ಅಲ್ರಿ ಆ ಮಂದಿ ಇರ್ತಾವ್ರಿ ಹಾವು ರೈತರು ಅಂದ್ರ ಹೊಲಗೋಲ ಇರೋನ್ರಿ ಹಾವ ಅದಿಲ್ಲ ಜಾಗ ಇಲ್ಲ ಇಲ್ರಿ ನಮ್ಮ ನಾವು ಅದಕ್ಕ ಅನ್ಸ್ತೇವ್ರಿ ಅದ್ ನಮ್ಗೆ ಅಂಜು ಹೋಗ್ತೀರಿ ಹಿಂಗ ಹಾಕತ್ರಿ ಹಾವು ಕಂಡ ನಿಮ್ಗೆ ಏನ್ ಹೆದರಿಕೆ ಆಗೋದಿಲ್ಲ? ಹೆದರಿಕೆ ಆಗಂಗಿಲ್ಲ ಮತ್ತೆ ನಾವು ಹೊಲ್ದಾಗನ ಇರೋರಲ್ರಿ ನೀವಿರೋದು ಹೌದು ಏನಾದ್ರೂ ಕಡಿದ್ಬಿಟ್ರೆ ಕಡಿಯಂಗಿಲ್ರಿ ಹಂಗ ಅಂತಾರ ನಮ್ಗ ಅಕಸ್ಮಾತ್ ತೆಪ್ಪ ತೂದ್ರನ ಕಡಿತಾವ್ರ ಇದಕ್ಕ ನಮ್ಕನು ಶಾನೆ ಇರ್ತಾರ ಅಂದ್ರ ನಮಗ ಅಂಜಿ ಓಡ್ತಾರ ನಮ್ಗ ಕೊಲ್ತಾರ ಅಂತ ಹೇಳಿ ಅಂಜಿಕ್ ಇರ್ತೈತಿರ್ಲ ನಡ್ಕೊಂಡು ಹೋಗ್ಬೇಕ್ರಿ ಶಬ್ದ ಶಬ್ದ ಆಗ್ತದಲ್ಲ ಹಾಕೈತ್ರಿ ಹುಲ್ ಇರ್ತೈತಿರ್ಲ ಕಪ್ಪದ ಕಪ್ಪದ ತೋದ್ರ ಅವಾದ ಆಗಂಗಿಲ್ರಿ ಮಳಿ ಅದು ಬಂದ್ರ ಮಳಿ ಆತಕ ಒಣಗಿರ್ತೈತಿರ್ಲ ಕರ್ ಕರ್ ಕರ್ ಕರ್ ಅಂತ ಸಪ್ಪ ಹಾಕೈತ್ರಿ ನಮ್ಮನ್ ನೋಡಿದ್ಲ ಅಲ್ಲಿಂದ ನಿಂತಾರ ಗಪ್ ಚುಪ್ ನಿಂತಿರ್ತಾವ್ರ ಹ್ಮ್ ಅಂದ್ರ ನಮ್ಮನ್ ಬಡಿತಾರೋ ಅಂತ ಹೇಳ್ಯಾರ ಇಂದ್ರಿ ನಾವ್ ಅಂತೇವಲ್ಲ ನೀ ನಿಮ್ಮ ಏನ್ ಮಾಡಂಗಿಲ್ಲಪ್ಪ ನಮ್ಮ ಏನ್ ಮಾಡ್ಬೇಡ ಹೋಗಿಬಿಡ ಅಂತೇವ್ರಲ್ಲ ಹೋಗಿಬಿಡ್ತಾರ ಕಿವಿ ಇರ್ತಾರ ಅವಕ್ಕು ಅಂತೇವ್ರ ನಾವ್ ನಿಮ್ಮ ಮಾತದು ಕೇಳ್ತದೆ ಕೇಳ್ತೈತಿ ಹ್ಮ್ ಹಿಂಗ ಕೈ ಮುಗಿತೇವ್ರಿ ಹೋಗ್ಯಪ್ಪ ನಮ್ಮ ಏನ್ ಮಾಡ್ಬೇಡ ಹೋಗು ನಿನ್ ಏನ್ ಮಾಡಂಗಿಲ್ಲ ಅಂತೇವ್ರ ಹೆಂಗಸರು ಇದ್ದು ಅಂದ್ರ ಗಡ್ಸರು ಇದ್ರ ನಾನು ಇದನ್ ಇರ್ತೈತಲ್ಲ ಬಡಿತಾರ ಅಂದ್ರ ಮತ್ತ ಏನ್ರಿ ಆದಿತ್ತು ಅಂತ ಹೇಳ್ಯಾರ್ರಿ ಕಡಿಯಾಕದು ಬಂದಾವು ಹುಲ್ಲು ಹರಿಯೋದ್ಕೊಂಡ್ ಬರ್ತಾರ ಅವಾಗ ಮತ್ ತುದೇನದು ಅಂತ ಹೇಳ್ಯಾರ ಗಂಡಸರು ಹಂಚಿರ್ತಾರಲ್ಲ ಕೊಲ್ತಾರ್ರಿ ಮತ್ತೆ ಹೆಂಗಸರು ಧೈರ್ಯರಲ್ಲ ಕೈ ಮುಗಿತೇವ್ ಹೋಗ್ಬಿಡ್ತಾವ್ರಿ ಅದು ಒಂದೊಂದೇ ಹಾವುಗಳು ಇರ್ತಾವ ಅಥವಾ ಇಡೀ ಕುಟುಂಬ ಇರ್ತಾವ? ಇಲ್ಲ ಇಲ್ರಿ ಒಂದೊಂದೇ ಇರ್ತಾವ ಮರಿಗಳ ಸಣ್ಣಾಗಿರ್ತಾವ ಒಟ್ಟ ಹುಟ್ಟಿದ ಕೂಡ ತತ್ತಿ ಏನ್ ಹೊಡಿತೈತಿರ್ಲ ಬುಸ್ ಅಂತ ಬರ್ತಾರ ಒಂದ 10-20 ತತ್ತಿ ಹಾಕೋರು ಒಂದ ಎಡ ಹಾಕಂಗಿಲ್ರ ಒಂದ್ ಗುಂಪಿನ ಇರ್ತೈತಿರ ತತ್ತಿ ಅದ ಒಂದ್ ಹೊಡೆದ್ ಒಂದ್ ಹೊಡಿತಿಲ್ರ ಅದ್ ಹೊಡೆದ್ ಕೂಡ ಬುಸ್ ಅಂತ ಬರ್ತದ್ರಿ ಇಷ್ಟ ಇದ್ರೂ ಬುಸ್ ಅಂತ ಬರ್ತಾರ ಹುಟ್ಟದು ಮತ್ರಿ ಒಂದ್ ತಿಂಗಳ ಎಡಕ್ಕೆ ತಿಂಗಳ ಅದು ಅಂದ್ರ ನೋಡ್ರಿ ಅವ್ ಕಡ್ದು ಅಂದ್ರ ಬಾಯಸಾರ ಅದಕ್ಕ ಸಣ್ಣ ಇರ್ತೈತಿರ್ಲ ಅವಕ್ಕಿನ್ನ ಇಸ ಹೋಗಿರೋಂಗಿಲ್ರಿ ಅದಕ್ಕರೆ ತಬಡ್ ತಬಡ್ ಸಾಯ್ತಾರ ಮನುಷ್ಯ ಅವಂದ್ರ ಸಣ್ಣದಕ್ಕನ ಬಾರಿಸಿ ಇಟ್ಟಿರ್ತೈತ್ರಿ. ಈಗ ನೀವು ಜಮೀನಲ್ಲಿ ಕೃಷಿ ಕೆಲಸ ಮಾಡ್ಬೇಕಿದ್ರೆ ಏನಾದ್ರು ಇಂತಹ ಹಾವು ಕಡ್ದಿದ್ದೇನಾದ್ರು ಇದೆಯಾ ಊರಲ್ಲಿ? ಹೌದು ಯಾರಲ್ಲ ಮಂದಿ ಸಾಯ್ತಾರ ಬಾಳ ಮಂದಿ ಸಾಯ್ತಾರ ಕೆಟ್ಟದಲ್ಲ ಬಾಳ ಕೆಟ್ಟ ಅವ್ರ ನಸೀಬ್ ಇದ್ರನ ಸಾಯ್ತಾರ ಅದು ಪರಮೇಶ್ವರದಿಂದ ಪರ್ಮಿಷನ್ ತಗೊಂಬಂದಿರ್ತೈತಿ ಅಂದ್ರೆ ಕಡಿತ ನಮ್ಮ ನಸೀಬಿದ್ರನ್ನ ಕಡಿತೈತ್ರಿ ಅದು ಎಷ್ಟೋ ಪುಣ್ಯ ಮಾಡ್ರನ್ನ ಕಡಿತೈತ್ರಿ ಅದು ಪಾಪ ಮಾಡಿದ್ರೆ ಕಡಿಯಂಗಿಲ್ಲ ಪುಣ್ಯ ಮಾಡಿದವ್ರಿಗೆ ಹಾವು ಕಾಣ್ಲಿಕ್ಕೆ ಸಿಗುದಿಲ್ಲ ಅಂತ ಹೇಳ್ತಾರಲ್ಲ ನೀವು ಪುಣ್ಯ ಮಾಡ್ರನ್ನ ಹಾವು ಕೊಡೋ ಸಾವ್ರಿ ಯಾರಿಗ ಬರ್ತೈತ್ರಿ ಅಂತ ಆದ್ರಿ ಪರಮೇಶ್ವರನ್ ಕೈಯಾಗಂಗ್ರಿ ಅದ. ಸರಿ ನಿರ್ಮಲ ಅವರೇ, ನೀವು ಕಬ್ಬಿನ ಕೃಷಿ ಮಾಡ್ತಾ ಇದ್ರಿ, ಜೊತೆಗೆ ಒಂದು ಹವ್ಯಾಸವಾಗಿ ಕೌದಿ ಹೊಲಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಹೇಳಿ. ಏನಿದು ಕೌದಿ? ಕೌದಿ ಅಂದ್ರಿ ಖಾಲಿ ಹಾಕೊಂಡ್ರೋದು ಅಂತ ಹೇಳ್ಯಾರ್ರಿ ಹೊಲಿಯೋದ್ರಿ ಅಂದ್ರೆ ಎಲ್ಲ ಹರಿದ್ರಿ ವೇಸ್ಟ್ ಆಗಿ ಹೋಗ್ತಾವ್ರಿ ಮತ್ತ ಹೊಲ ಒಂದು ಸಣ್ಣ ಸಣ್ಣ ತುಂಡುಗಳು ಇರ್ತಾರಲ್ಲ ಎಲ್ಲಾ ಒಗದ್ ಬಿಡದ ಹಾಕದ್ರಿ ಅದಂದ್ರ ಒಂದ್ ಹೊತ್ಕೊಳ ಹಾಕೊಂಡ್ರಿ ಬಿಸಿಲುಗಾಲದಾಗ್ರಿ ತಂಡ ಎತ್ತಂಗಿಲ್ರಿ ಮಳೆಗಾಲದಾಗ ಊದಿನಾಗಿಲ್ರಿ ಅಗ್ರಿ ಗರಂ ಇರ್ತೈತ್ರಿ ಅದು ಮಳೆಗಾಲದಾಗ ಮತ್ತ ಬಿಸಿಲುಗಾಲದಾಗ ಅಗ್ರಿ ತಂಪ ಇರ್ತೈತ್ರಿ ಕೌಂಡಿ ಅಂದ್ರ ಒಂದ್ ಅದ್ರ ಹೆಸರನ್ನ ಕೌಂಡ್ರಿ ಅಗ್ರಿ ಹಿರಿಯರ್ ಮಾಡಿದ ಕಾಲದ್ರಲ್ಲ ಅದ ಈಗ ನಮ್ಮ ಅತ್ತೆ ಹೊಲಿತಿರ್ರಿ ಅದನ್ನ ನೋಡಿ ನಾವು ಡಿಲಿವರಿ ಆದ ಕೂಡಲೇ ಖಾಲಿನ ಇರ್ಲ ಹಳ್ಳಿಯಾಗ ಸ್ವಸ್ಥರ ಸಿರಂಗಿಲ್ರಿ ಅಂತ ಮತ್ ನಾವ್ ಏನ್ರಿ ಮಾಡಬೇಕ್ರಲ್ಲ ಕೆಲಸ ಅಂತ ಬಾಜುಕಿನ ನೋಡಿ ಕಲಿಯೋದ್ರಿ ಕಲಿಯೋ ಹೊಲಿಯ ಹಂಗ ಹೊಲ್ಕೋತ ಹೊಲ್ಕೋತ ಬನ್ನಿ ನೋಡ್ರಿ. ಎಷ್ಟು ವರ್ಷದಿಂದ ಕೋದಿ ಹೊಲಿತಾ ಇದ್ರಿ? 40 ವರ್ಷ ಹತ್ರ ನಾವು ಐನೂರು ಕೋದಿ ಹೊಲದೇನ್ರಿ? ನಾ 500 ಕೋದಿ ಹೊಲ್ದೇ. ಅಂಕೋಲ, ಚೆನ್ನೈ, ಹೊನ್ನಾವರ, ಅಂಗಡಿಬೈಲ, ಬೆಂಗಳೂರ, ಕುಂದಾಪುರ, ಮತ್ತ ಎಲ್ಲಾ ಕಡೆ ಕಲ್ಸಾಕ ಮಾರಾಟ ಮಾಡಿದನ್ರಿ. ಕಲ್ಸ ಹೊರಗಿಂದ ಹೆಚ್ಚು ಹೋದ್ರಿ ನನ್ಗ ಚೆನ್ನೈದಿಂದ, ಮತ್ತೆ ಎಲ್ಲಾ ಕಡೆ ಕಲಿಸ್ತೇನೆ ನಾನು. ದೊಡ್ಡ ದೊಡ್ಡ ಸಾಹೇಬರು ನಿಮ್ಮಂತರ ಸಾಹೇಬರು ಬಂದ ಕರೀತಾರೆ, ಇಮ್ಮಾನ್ದಾಗಿಂದ ಬಂದ್ ಕರೀತಾರ. ಈಗ ಸ್ವಲ್ಪ ಕೌದಿ ಹುಲಿಯುವ ಬಗ್ಗೆ ಹೇಳಿ, ಈಗ ಬಟ್ಟೆ ಎಲ್ಲಿಂದ ತಗೊಂಡ್ ಬರ್ತೀರಿ? ಇದಕ್ಕೆ ವೇಸ್ಟ್ ಬಟ್ಟೆ ಅಂತ ಹೇಳಿದ್ರೆ ಸಂಗ್ರಹ ಮಾಡೋದೆಲ್ಲ ಹೇಗೆ? ಮತ್ತೆ ಮನ್ಯಾಗಿನವರೆ ವೇಸ್ಟ್ ಬಟ್ಟೆ ರೀ, ಮನೆಯಲ್ಲಿ ಸಿಗ್ತದೆ. ಹಾ, ಶೀತ ಸಾಳಿ ಬಟ್ಟೆ ನಾವು ತಟ್ಟು ಓದಿದ್ವು. ಹಾ, ಸೀರೆ, ಮತ್ ನೀವು ಲುಂಗಿ, ಗೌನ, ಪಡದೆ ಎಲ್ಲ ಉಪಯೋಗ ಮಾಡ್ತೇವ್ರಿ. ಜಿನ್ ಪ್ಯಾಂಟ್ ಗಳು ಎಲ್ಲ ಉಪಯೋಗ ಮಾಡ್ತೇವ್ರಿ. ಮತ್ತ ಶಿಬಿಗರ್ ಅಂತಕಿನ ತುಕಡಿ ತರ್ತಾರಲ್ಲ ಕತ್ತರಿಸಿ, ಅವನ್ ತರ್ತೇವ್ರಿ, ಕೊಂಡ ತರ್ತೇವ್ರಿ, ಅವ್ರ ಮ್ಯಾಲ ಹಾಕ್ತೇವ್ರಿ. ಅಂಗಡಿಯಲ್ಲಿ ಮಾರಾಟಕ್ಕೆ ಅಂತ ಸಿಗ್ತದ? ಹೌದ್ರಿ, ಅವ್ ವೇಸ್ಟ್ ಬಟ್ಟೆ ಸಿಗ್ತಾರ. ಅವು ಕೆಜಿ ಲಕ್ವ ಅವ್ ಕೆಜಿ 60 ರೂಪಾಯಿ ಕೆಜಿ ರೀ. ಅವ್ 60 ರೂಪಾಯಿ ಕಿಲೋ ಕಿಲೋ ಎಲ್ಲಿ ಸಿಗ್ತದೆ? ಇಲ್ಲಿ ಹಳ್ಳಿಯಲ್ಲಿ ಸಿಗ್ತದೆ. ಹಳ್ಳಿಯಾಗ ಸಿಗ್ತದ್ರಿ? ಅಂದ್ರ ಹಳ್ಳಿಯಾಗ ಹೆಸರು ಬೆಂಗಳೂರದಿಂದ ತರ್ತೇನ್ರಿ. ಅಂದ್ರ ಅಲ್ಲಿ ಬಾಯ ಅರಿವಿ ಬಾಯ ಇದ್ರ ಮಾಡ್ತಾರಲ್ಲ. ಬೆಂಗಳೂರಿನಲ್ಲಿ ಹೇಗೆ ವ್ಯವಹಾರ ಮಾಡ್ತೀರಿ ನೀವು? ನಮ್ಮ ಬೆಂಗಳೂರು ಮೇಡಮ್ ಹೂನ್ ಐದು ಮೆಂಗಳೂರು ಇದ್ರಲ್ಲ ನಂಬರ್ ಐತೆ, ಅವ್ರನ್ನ ನಾನೆಲ್ಲ ಕರ್ಕೊಂಡೆಲ್ಲ ಕರಿಸಿದಾರ್ರಿ. ಬೆಂಗಳೂರಿನಲ್ಲಿ ಎಲ್ಲಿ ಸಿಗ್ತದೆ ಅದು? ಎಲ್ಲಿ ಹೊರಿತಾರಲ್ಲ ಟೇಲರ್ ಅಂತಕಿಂತನಾರ ಅಲ್ಲಿ ಇಲ್ಲ ಅಂತ ಏನಿಲ್ರಿ. ಯಾರೇ ಟೇಲಿದ್ರ ಕೇಳಿದ್ರ ಕೊಡ್ತಾರೆ ಅಂತ ಹೇಳ್ಯಾರ. ಕೊಡ್ತೇವ ಅಂದ ಕೂಡಲೇ ಅಂದ್ರ ನೀವ್ ಹೆಂಗ್ ಕೊಡ್ತಾರೆ ಅಂದ ಕೂಡಲೇ ಹೆಚ್ಚು 100-100 ಹೇಳ್ತಾರೆ. ನಾ ನಮಗ ಎಷ್ಟು ಪುರೋಟ್ ಬೇಕಾಯ್ತಲ್ಲ, 60 ರೂಪಾಯಿ ಕಿಲೋ ಕೊಡ್ರಿ, 40 ರೂಪಾಯಿ ಕಿಲೋ ಕೊಡ್ರಿ ಅಂತ ಬೇಡ್ತೇವ್ರಿ. ಮತ್ತೊಬ್ಬೊಬ್ಬ ಪಾಪಣಿಸರಿ ಈ ಚೀಲಕ್ಕ ಒಂದ್ 200 ರೂಪಾಯಿ ಕೊಟ್ಟು ತಗೊಂಡ್ ಹೋಗ್ಬಿಡಂತ. ಅದ್ರ ಕಸ ಕಡ್ಡಿ ಎಲ್ಲ ಬರ್ದಿರ ತುಂಬಿರ್ತಾರ ಅದ್ರ ಶಾರ ಊರಾಗ ಅಂದ್ರೆ ಎಲ್ಲಾ ತುಂಬಾರ ಅಲ್ರಿ. ಮತ್ತ ಅಂತ ಅದು ಎಷ್ಟ್ ಇತ್ತಂದ್ರ ಈ ಚೀಲ ತಗೊಂಡ್ ಹೋಗ್ಬಿಡ್ರಿ, 200 ರೂಪಾಯಿ ಕೊಡ್ರಿ ಅಂತಾರ. ಈಗ ಕೌದಿ ಹೊಲಿಯೋದಕ್ಕಿಂತ ಮೊದ್ಲು ಅದ್ರ ಇಡೀ ಸೀರೆ ಇದ್ರೆ ಹೇಗೆ ಮಾಡ್ತೀರಿ? ಆಮೇಲೆ ಸಣ್ಣ ಸಣ್ಣ ಪೀಸ್ ಕಟ್ ಪೀಸ್ ಇರ್ತದಲ್ಲ ಬಟ್ಟೆ ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ, ಅದನ್ನ ತಗೊಂಡ್ರಿ ಏನ್ ಮಾಡ್ತೀರಿ? ಆ ಸೀರೆ ಇದ್ರೆ ಒಂದಕ್ಕೊಂದು ಜೋಡಿಸಿ ಅದನ್ನ ನಮಗೆ ಎಷ್ಟು ಮಾಡ್ಬೇಕ್ರಿ ಅಷ್ಟು ಹೊಲಿತೇವ್ರಿ. ಮತ್ತ ಸಣ್ಣ ಸಣ್ಣ ತುಗುಡಿರಿ, ಒಳಗೆ ಎಲ್ಲ ದೊಡ್ಡ ಹಾಕ್ರಿ, ಮ್ಯಾಲ ಸಣ್ಣ ಸಣ್ಣ ಸಣ್ಣ ಪ್ಯಾಚ್ ಮಾಡಿ ಹೊಲಿತೇವ್ರಿ. ಬೇರೆ ಬೇರೆ ಬಣ್ಣ ಬರ್ತದೆ? ಹಾ, ಬೇರೆ ಬೇರೆ ಬೇರೆ ಬೇರೆ ಹೆಂಗ ತಮ್ಮ ಮರ್ಜಿ ಕಲರ್ ಬರ್ತದಲ್ಲ ಹಂಗ ಮಾಡ್ಕೊತ ಹೋಗ್ತೇವ್ರಿ. ಇವು ಒಂದೇ ಬಣ್ಣದ ಸಿಗ್ತದ ಅಥವಾ ಬೇರೆ ಬೇರೆ ಬಣ್ಣ? ಹಾ, ಬೇರೆ ಬೇರೆ ಬಣ್ಣನ ಹಾಕೋದ್ರಿ. ಒಂದ ಬಣ್ಣದ ಹಾಕಿದ್ರೆ ಚಂದ ಅನ್ಸಂಗಿಲ್ರಿ, ಬೇರೆ ಬೇರೆ ಬೇರೆ ಬೇರೆ ಕಲರ್ ಕಲರ್ ಕಲರ್ ಹಾಕೊಂತಂದ್ರೆ ಚಂದ ಅನಿಸ್ತೈತಿ. ಅಂದ್ರೆ ಒಂದಲ್ಲ ಕಲರ್ ಹಾಕ್ಯಾರ ಕೌದಿಗೆ ಅನ್ಸಂಗಿಲ್ರಿ. ಅಂದ್ರೆ ಕೌದ್ ಅಂದ್ರೆ ಎಲ್ಲಾ ತರದ್ದು ಇರ್ಬೇಕು, ಎಲ್ಲಾ ತರದ್ದು ಬಣ್ಣದಲ್ಲೂ ವ್ಯತ್ಯಾಸ ಇರಬೇಕು, ಆಮೇಲೆ ಕ್ವಾಲಿಟಿ ಗುಣಮಟ್ಟದಲ್ಲೂ ವ್ಯತ್ಯಾಸ ಇರಬೇಕು. ಈಗ ಪ್ಯಾಂಟ್ ಬಟ್ಟೆ ಬೇರೆ ಇರ್ತದೆ, ಆಮೇಲೆ ಬ್ಲೌಸ್ ಬಟ್ಟೆ ಬೇರೆ ಇರ್ತದೆ, ಸೀರೆ ಬೇರೆ ಇರ್ತದೆ, ಕಾಟನ್ ಬಟ್ಟೆ ಬೇರೆ, ನೈಲಾನ್ ಬಟ್ಟೆ ಬೇರೆ ಬೇರೆ ಬಟ್ಟೆ ಇರ್ತದೆ. ಎಲ್ಲ ಮಿಕ್ಸ್ ಮಾಡ್ಬೋದು? ಮಿಕ್ಸ್ ಮಾಡಿ ಮಿಕ್ಸ್ ಮಾಡೇ ಹೊಲಿತೇವ್ರಿ. ಅಂದ್ರೆ ಒಂದ್ ಲೈಲೈನ್ ಅಂದ್ರೆ ಒಂದು ಕಾಟನ್ ಹಚ್ತೇವ್ರಿ. ಅಂದ್ರೆ ಹೊಲಿತಿರ್ತಾರಲ್ಲ ಲೈಲೈನ, ಅವಂತ ಬಾಜು ಕಲ್ಸದ್ರಿ. ಹಿಂಗ ಒಂದೊಂದೊಂದ್ ಪದರ್ ಪದರ್ ಮಾಡ್ಕೊಂತ ಹೋದ್ರ ಒಂದೊಂದೊಂದೊಂದ್ ಚಂದ ಅನಿಸ್ತೈತ್ರಿ. ಮತ್ತ ಬರೀ ಈ ಪ್ಯಾಂಟಿನ್ನು ಸಾದಾರಿ ಎಲ್ಲ ಒಳಗ ಹಚ್ಚಿಬಿಡ್ತೇವ್ರಿ. ಮತ್ತ ಮ್ಯಾಲ ಕಲರ್ ನೋಡಿ ಡಿಸೈನ್ದು ಎಲ್ಲ ಜಂಪರ್ ಪೀಸ್ಗಳ ಡ್ರೆಸ್ ಚಿನ್ನುವ ಇವೆಲ್ಲ ಮ್ಯಾಲ ಹಚ್ತೇವ್ರಿ. ಅಂದ್ರೆ ಡಿಸೈನ್ ಇರ್ತಾವ್ರಲ್ಲ ಚಂದ ಅನಿಸ್ತೈತ್ರಿ. ಈ ಕೌದಿ ಹೊಲಿಯೋ ಬಗ್ಗೆ ಹೇಳಿ, ಈಗ ಯಾವ ಯಾವ ರೀತಿ ಹೊಲಿತೀರಿ? ಮೊದ್ಲು ಉದ್ದ ಒಂದು ದಾರ ಮಾಡ್ಕೊತೀರ? ಹೇಗೆ ದಾರ ಮಾಡ್ಕೋತಾರ? ಸೂಜಾಕ್ ಕೋಣಿಸ್ತೇವ್ರಿ. ಪೈಲ ಅಲ್ಲಿ ಅವಿ ಮಾಡ್ಕೋತೇವ್ರಿ. ಅಂದ್ರ ಎಲ್ಲ ಪತಿ ಪತಿ ಹಚ್ಚಿ ಸೀರೆಗಳು ಹಚ್ಚಿ ಒಂದ್ 4 ಪದರ್ ನಮಗ್ ಎಷ್ಟು ಮಾಪ್ ಬೇಕಲ್ಲ ಅಷ್ಟು ಮಾಪ್ ಮಾಡ್ತೇವ್ರಿ. ಅದನ್ನ ಹಿಂಗ್ ಸುತ್ತೆಲ್ಲ ನೆಲಕ್ ಹಾಸ್ತೇವ್ರಿ. ನೆಲಕ್ ಹಾಸಿ 4 ಕಡೆ 4 ಕಲ್ಲು ಇಡ್ತೇವ್ರಿ. 4 ಕಡೆ 4 ಕಲ್ಲು ಇಟ್ಟ ಅದನ್ನ ಚಂದಗೆ ಮಾಪ್ ಮಾಡಿ ಮಡಿಚ್ಕೋತೇವ್ರಿ. ಮಡಿಚ್ಕೊಂಡ ಒಂದ್ ಸಲ ಪೂರ ದಾರ ಹಾಕ್ತೇವ್ರಿ. ಅಂದ್ರ ಒಳ್ಳೆಯ ಬೇಡದ್ರಲ್ಲ ಅದ ಹತ್ತಿನ ಮುಂದೆ ಹಾಕತ್ರಿ. ಇದಕ್ಕ ಅದನ್ನ ತಗೊಂಡಿದ್ರೆ ಸುತ್ತೆಲ್ಲ ದಡಿ ಹಚ್ತೇವ್ರಿ ಬಾರ್ಡರ್. ಆಮೇಲೆ ಒಳಗ ಇದನ್ನ ಹಚ್ಕೊತ ಬರ್ತಾರ, ಅರಿವಿ ಹಚ್ಕೊತ ಬರ್ತಾರ ಒಂದಕ್ಕೊಂದು ಒಂದಕ್ಕೊಂದು ಹಿಂಗ ಹಚ್ಕೊಂಡ್ ಬಂದ. ಅದ್ರಲ್ಲಿ ಎಷ್ಟು ಸೈಜ್ ಅಂತ ಏನಾದ್ರೆ ಉಂಟ? ಇಷ್ಟು ಉದ್ದ ಇಷ್ಟ ಅಗಲ ಅಂತ ಹೇಳಿ? ಹಾ, ಇರ್ತದ್ರಿ. ನಾವ್ ಮಳದ್ಲೆ ಮಾಡ್ತೇವ್ರಿ. ಹಾ, 5.5 ಮಳ ಮಾಡ್ತೇವ್ರಿ. ಹಿಂಗ ಹಾ 5.5 ಮಳ ದೊಡ್ಡದ್ ಬೇಕಾರ 6 ಮಾಡ್ತೇವ್ರಿ, ಸಿಂಗಲ್ ಬೇಕಾರ 5 ಮಾಡ್ತೇವ್ರಿ. ಹಿಂಗ 4.5 ಮಾಡ್ತೇವ್ರಿ ಸಿಂಗಲ್. ಮತ್ ಹಿಂಗ ಅಗಲ ಮತ್ ದೊಡ್ಡದ್ ಬೇಕಾರ 5.5 ಮಾಡ್ತೇವ್ರಿ. 5.5 ದೊಡ್ಡದಾರಿ ಮತ್ತ ಸಿಂಗಲ 4. ನಾಲ್ಕು ಮೊಳ ಪೂಟ್ ನೋಡಿ ನಮ್ ತೇಂಗಿಲ್ಲ ಹಳ್ಳಿಯಾಗ್ರ. ಅಂದ್ರ ಮೊಳದ್ಲೆನ ಮೊಳ ಈ ಹೂವೆಲ್ಲ ಮಾಡ್ತಾರಲ್ಲ ಹಂಗ ಮೊಳ ರೀ. ಮತ್ತ ಪೈಲಾರಿ 2.5 ರೂಪಾಯಿ ಮಳ ಹೊಲ್ದು ಕೊಡ್ತಿದ್ವಿ ರೀ ಬ್ಯಾರಿದಾವ್ರಿ. ಈಗ ಪುರೋಟ್ ಬೀಳತ್ತಲ್ಲ 5 ರೂಪಾಯಿ ಮಳ ಹೊಲ್ತೇವ್ರಿ. ಅವ್ರ ಬಟ್ಟೆ ಅವ್ರದ್ರಿ ದಾರ ಅವ್ರದ್ರಿ ನಾವ್ ಹೊಲದ ಕೊಡ್ತೇವ್ರಿ. ಹ್ಮ್ ಐದ್ನೂರ ರೂಪಾಯಿ ಮಳ ಉದ್ದ ಎಷ್ಟಿದು? ಉದ್ರಿದ ಐದುವರೆ ಮಳ. ಐದುವರೆ ಮಳ, ಐದುವರೆ ಮಳ ಉದ್ದ, ನಾಲ್ಕು ಮಳ ಅಗಲ. ಇಷ್ಟಕ್ಕೆ ಎಷ್ಟು ತೂಕದ ಇದು ಬೇಕು ಬಟ್ಟೆ? ತೂಕ ನೋಡ್ರಿ, ತೂಕ ಮಾಡಿ ನೋಡಿಲ್ರಿ ನೋ ಮಟ ನಾವ್ರಿ. ಎಷ್ಟು ಬೇಕಾಗ್ತದೆ ಸಾಮಾನ್ಯ ಅಜಮಾಸ್ ಕಿಲೋ ಹೇಳತ್ತೀ? ಒಂದ್ ಐದು ಕಿಲೋ ಹಾಕದ್ರಿ. ಐದು ಕಿಲೋದಲ್ಲಿ ಐದುವರೆ ಮೊಳ ಉದ್ದ, ನಾಲ್ಕು ಮೊಳ ಅಗಲ. ಮಾತ್ರ ದೊಡ್ಡದಾದ್ರೆ ಏಳು ಕಿಲೋ, ಎಂಟು ಕಿಲೋ, ಹತ್ತು ಕಿಲೋ ಬೀಳ್ತೈತ್ರಿ. ಅದು ಡಬಲ್ ಅಂದ್ರ ದಿಪ್ಪು ಹೇಳ್ತಾರ್ರಿ, ತಿಳುನು ಹೇಳ್ತಾರ್ರಿ, ಹಿಂಗ ನಮ್ಗೆ ಹೆಂಗ ಬೇಕಂಗ ಹೇಳ್ತಾರಲ್ಲ. ದಿಪ್ಪ ಅದ್ರ ಒಂದ್ ಹತ್ತು ಕಿಲೋ ಹೊತ್ಕೊಂಡು ಮಲಬೇಕಲ್ಲ. ಇಲ್ರಿ ಬಾ ಚಂದ ಅನ್ನ ಹತ್ತತ್ರ ಅಗಲ್ ಇರ್ತೈತ್ರಲ್ಲ, ಅಗಲ್ ಇರ್ತೈತಿ ಹಂಗ ಜಗಾದ ಅನ್ಸಂಗಿಲ್ರಿ. ಅದು ಇದನ್ನ ನೆಲದಲ್ಲಿ ಹಾಸ್ಲಿಕ್ಕೆ ಉಪಯೋಗಿಸ್ತಾರ ಅಥವಾ ಹೊತ್ಕೊಳ್ಳಿಕ್ಕೆ? ಹಾಕಾಕ್ರು ಉಪಯೋಗಿಸ್ರಿ, ಉಪಯೋಗಿಸ್ರಿ ಎರಡಕ್ಕೂ. ಚಳಿ ಇದ್ರೆ ಮೇಲೆ ಹಾಕೋಬಹುದು. ಹೌದ್ರಿ, ಚಳಿ ಇದ್ರೆ ಬಹಳ ಚಲೋ ರೀ, ಒಟ್ಟ ಚಳಿನ ಹತ್ತಂಗಿಲ್ಲ. ನಮ್ಮ ಕಾರವಾರಕ್ಕೆ ಬೇಡವೇ ಬೇಡ ಚಳಿ. ಹೌದ್ರಿ, ಎರಡು ನಡೀತದೆ ಅದಕ್ಕೆ. ಚಳಿ ಇದ್ರೆ ಚಳಿ ಹತ್ತಂಗಿಲ್ರಿ, ಬಿಸಿಲಿದ್ರ ಇದು ಗಮ್ ಆಗಂಗಿಲ್ರಿ. ಹಿಂಗ್ರಿ ಒಟ್ಟ ಕೌಂದಿ ಅಂದ್ರ ಅದು ಕೌಂದಿ ಕಾಟನ್ ತೇರಿ ಕೊಟ್ಟೆಲ್ಲ ಮಿಕ್ಸ್ ಇರತ್ತಿರಲ್ಲ, ದಾರನು ಕಾಟನ್ ಅನ್ನರಿ. ಅಂದ್ಕೊಳ್ಳೇ ಪ್ರಕೃತಿಗೆ ಬಹಳ ಚಲೋ ರೀ. ಈಗ ಎಲ್ಲಾ ನೋಡ್ರಿ, ಹನ್ನೆರಡಮ್ಮಿ ಶಾಲ ಆದಾಯದ ಬಂದ್ರನ್ನ ಮನುಷ್ಯಕ್ಕ ರೋಗ ಆಗತ್ರಿ. ಈಗ ಯಾರೇ ಬಂದ್ರ ನಮ್ಮ ತವ್ರ ಮನೆಯವ್ರದ್ದು ಬಂದ್ರ ನನ್ನ ಚದರದ ಬೇಡ, ನನ್ನ ಕೌಂದಿನ ಕೊಡಂತಾರ. ಬೆಂಗಳೂರಾಗನು ರೀ ಕೌಂದಿನ ಕೌಂದಿನ ಅನ್ನತಾರ. ಚೆನ್ನೈ ಪಾದ್ರ ನಾವ್ರಿ ಅವ್ರ ಟೇಲರ್ನ ಕರ್ಕೊಂಡ್ ಬಂದಿರ್ರಿ, ಅವ್ರ ಕೋಟ್ಗೊಳ್ ಹೊಲ್ಕೊಂಡಾದ್ರಿ. ಕೌಂದಿಯಲ್ಲಿ ಕೋಟ್ ಹೊಡ್ಕೊಂಡ್ ಜಾಕೆಟ್ ಹೊಡ್ಕೊಂಡ್ ಹಾಕ್ರಿ. ಎಷ್ಟು ಕೌಂದಿ ಮಾಡತ್ ನೋಡ್ರಿ. ನಾವ್ ಇಲ್ಲಿ ಕಮ್ಮಿದ್ ಕಮ್ಮಿ 10,000, 6,000, 4,500, 4,000, 3,000 ರೂಪಾಯಿ ಮಾರ್ತೇವ್ರಿ ನಾವು. ನಮ್ ಬಡ್ರು ಅಂದ್ಕೊಂಡೆ ಬೇಕಾಕೈತಿರ್ಲ, ಸಂಜೆ 3,000 ರೂಪಾಯಿ ಕೊಡಾರ್ರಿ. ಅಲ್ಲಿರಿ 70,000 ರೂಪಾಯಿ ಒಂದು ಕೌಂದಿ ತಗೋತಾರಂತ್ರಿ. ಈಗ ನನಗೆ ಹೇಳಿ, ಈಗ ಐದೂವರೆ ಮೊಳ ಉದ್ದ, ನಾಲ್ಕು ಮೊಳ ಅಗಲದ ಒಂದು ಕೌದಿ ಹೊಲಿಲಿಕ್ಕೆ ಎಷ್ಟು ಸಮಯ ಬೇಕು? ನನಗ್ ಟೈಮ್ ರೀ, ಒಂದ್ ಹೊಲಿದಕ್ರಿ ನಾವ್ ಒಂದ್ ತಿಂಗಳಿಗೆ ಒಂದ್ ಹೊಲಿತೇನ್ರಿ. ಮತ್ ಬ್ಯಾರೆ ದಾರ ಹೊಲಿಯಂಗಿಲ್ರಿ, ವರ್ಷದಾಗ ಅಡ್ಡ ಒಂದ ಹಿಂಗ ಹೊಲಿತ ನಾರಿ. ಹಂಗ್ರಿ ನಾವ್ ಹೊಲಿವಾಗ್ರಿ ವರ್ಷಕ್ಕೆ 14 ಹೊಲಿದೇನ್ರಿ, 12 ತಿಂಗಳಿಗೆ 14 ಹೊಲಿದೇನ್ರಿ. ತಿಂಗಳಿಗೆ ಒಂದ್ರಾಗಿ ಹೊಲ್ಕೊಂಡ್ ಹೋಗಿರಿ? ಹಾ ಹ್ಞೂನ್ರಿ, ತಿಂಗಳ ಕಮ್ಮಿನೂ ಹೊಲಿತೇನ್ರಿ, ತಿಂಗಳೂ ಹತ್ತಂಗಿಲ್ಲ. ಹಂಗ ಹೊಲಿತೇನ್ರಿ, ಒಂದ್ ವರ್ಷಕ್ಕೆ 14 ಹೊಲಿತೇನೆ. ಪ್ರತಿ ದಿವಸೂ ಕೂಡ ಹೊಲ್ತಾ ಹೋದ್ರೆ ಒಂದ್ 10 ದಿವಸದಲ್ಲಿ ಮುಗಿಸ್ಬೋದ? ಮುಗಿಸ್ತೇನ್ರಿ, ಹಂಗ ಬಕ್ಕೊಂತರ ಮುಗಿಸ್ತೇನ್ರಿ. ಇದಕ್ಕೆ ಒಬ್ಬರೇ ಸಾಕು ಅಥವಾ ಸಹಾಯಕರ ಯಾರಾದ್ರೂ ಬೇಕಾಗ್ತದೆ? ನಾವ್ ಒಬ್ಬಾಕಿನ ಹೊಲಿತೇನ್ರಿ. ಸಾಯಕ್ಕಾದ್ರೆ ಒಬ್ರಿಗೊಬ್ರು ಕಾಲ ಜಗ್ಗಿ ಹೊಲ್ಯಾಕ್ ಬರೋಂಗಿಲ್ರಿ, ಕೌಂದಿ ಒಂದ ಮನುಷ್ಯ ಬೇಕ್ರಿ. ಅಂದ್ರ 10 ಜಗ್ಗೋದ 5 ಜಗ್ಗೋದ ಹೊಲಿಗ ಅಂದ್ರೆ ನಾವ್ ರೌಂಡ್ ಹಾಕ್ಬೇಕಲ್ಲ, ಮತ್ತ ಅವ್ರು ನಮ್ ಹಿಂಬಾಲಿ ಬರ್ಬೇಕಲ್ಲ, ಹಿಂಗಾಗಿ ಕೌಂದಿಗೆ ಇಬ್ರು ಜಮಾಸಂಗಿಲ್ರಿ, ಒಬ್ಬರನ್ನ ಹೊಲಿದ್ರಿ. ಆಮೇಲೆ ಇದ್ರೆ ಒಂದು ನಿರ್ವಹಣೆ ಮಾಡೋದಿಲ್ಲ, ಹೇಗೆ ತಗೊಂಡು ಹೋಗ್ತಾರೆ? ನಾ 2,000 4,000 ಕೊಟ್ಟು ತಗೊಂಡು ಹೋಗ್ತಾರೆ. ನಿರ್ವಹಣೆ ಮಾಡೋದು ಹೇಗೆ? ಮಡಚಿ ಇಡೋದು, ಅದನ್ನ ವಾಶ್ ಮಾಡಬಹುದಾ ಹೇಗೆ? ಅವ್ರ ವಾಷಿಂಗ್ ಮಿಷಿನ್ ಹಾಕ್ತಾರಂತೇಳಿ ಒಂದ್ ಸ್ವಲ್ಪ ತಿಳಿ ಹೊಲಿತೇವ್ರಿ. ವಾಷಿಂಗ್ ಮಿಷಿನ್ ಹಾಕ್ರೆ ನಡೀತೈತ್ರಿ, ಕೈಯಲ್ಲಿ ತುಳಿಬಹುದು, ಬಕೆಟ್ ಅಲ್ಲಿ ಹಾಕಿ ಬಕೆಟ್ದಾಗ ಹಾಕಿ ನಡೀತೈತ್ರಿ. ದೊಡ್ಡ ಬುಟ್ಟುಗಳು ಇರ್ತಾರಲ್ಲ ಪ್ಲಾಸ್ಟಿಕ್ ಬುಟ್ಟುಗಳು, ಅತ್ರಲ್ಲೇ ಒಯ್ಯೋದ್ರಿ. ಆ ಬಕೆಟ್ದಾಗ ಅದು ನಡೆಯಂಗಿರ್ ದೊಡ್ಡ ಇರ್ತೈತ್ರಲ್ಲ ಅದ್ರ ಪ್ಲಾಸ್ಟಿಕ್ ಬುಟ್ಟುಗಳ್ದಾಗ ಒಯ್ಯೋದ್ರಿ. ಮತ್ ನಮ್ಮಂತಾರ ದಪ್ಪ ದಪ್ಪ ಹೋಗೋದು ಹಸಿರು ಮಾಡ್ತೇವ್ರಿ ಹಳ್ಳಿಯಾಗ್ರಿ, ಹಳ್ಳಕ್ ಹೋದ್ರೆ ಬಹಳ ಚಂದ ಆಕೈತ್ರಿ ಕೆರೆಯಾಗ ಹಳ್ಳಕ್. ಮತ್ತ ಅವ್ರ ವಾಷಿಂಗ್ ಮಿಷಿನ್ ಅಂತ ಅವ್ರು ಹೊಲಸೂ ಆಗಂಗಿಲ್ರಿ, ಹಿಂತರದವ್ ಇರ್ತಾರ. ನಾವ್ ಹಳ್ಳಿಯಾಗ ಅಂದ್ಕೊಳ್ಳಿ ಧೂಳ ಆದಾಯದ ದನ ಶಗಣಿ ಎಲ್ಲಾ ಇರತನ ಅಲ್ರಿ, ನಮ್ಮ ಹೊಲಸ್ ಹಾಕವ್ರಿ. ಹುಡುಗರು ಅತ್ತ ಇತ್ತ ದಾಟಿ ಬಂದು ಮಲ್ಕೋತಾವ್ರಲ್ಲ ಹಳ್ಳಿಯಾಗ ಹೊಲಸ್ ಹೊಲಸ್ ಆಗ್ತಾವ್, ಉಚ್ಚಿನ ಹೋಯ್ತಾರಲ್ಲ ಸಣ್ಣ ಸಣ್ಣಾಗಿರ್ತಾವ ಹೋಯ್ತಾರ. ಆಮೇಲೆ ಎಷ್ಟು ದಿವಸಕ್ಕೆ ಒಂದ್ಸರಿ ತೊಳಿಬೇಕು? ನಾವು 4 ತಿಂಗಳಿಗೆ, ಒಂದ್ ವರ್ಷದಾಗ 3 ಸಲ ತೊಳಿತೇವ್ರಿ. ಬೇಸಿಗೆ ಹೆಚ್ಚು ಕೆಲಸ ಇಲ್ಲ ಇದಕ್ಕೆ. ಹೌದ್ರಿ, ಹೆಚ್ಚು ಜಾಡಿಸ ಮಡಚಿಟ್ಟು ಬಿಡೋದ್ರಿ. ಒಂದ್ ಸರಿ ಕೌದಿ ಹೊಲದ ಮೇಲೆ ಅಂದ್ರೆ ಒಂದು ಲೈಫ್ ಎಷ್ಟು ಅಂದ್ರೆ ಎಷ್ಟು ಸಮಯ ಬಾಳಿಕೆ ಬರ್ತದೆ? ಬಳಕಿರಿ ನಮ್ಮ ಅತ್ತಿ ಕಾಲ ತಿನ್ನೋದು ಆರು ಕೌಂದಿಗಳು 800 ವರ್ಷ 100 ವರ್ಷ ಇರ್ತಾರ. ಹೌದ್ರಿ, ಇತರದ್ದು ನೋಡ್ರಿ ಒಟ್ಟ ಚದ್ರ ಇತರ ಗತಿ ಹರಿಯಂಗಿಲ್ಲ. ಚದ್ರ ಗತಿ ಅಗ್ರಿ ಒಮ್ಮೆ ಕೌಂದಿ ಹೊಲಿದು ಅಂತಂದ್ರಿ ಕನಿಷ್ಠ ಒಂದು 100 ವರ್ಷರೇ ಬರ್ತಾವ ನೋಡ್ರಿ. 100 ವರ್ಷ ಈಗ 100 ವರ್ಷದ ಕೌಂದಿ ಅದಾರ. ನಿಮ್ಮ ಮನೆಯಲ್ಲಿ ಎಷ್ಟು ಹಳೇದಿದೆ ಕೌದಿ? ಅದಾರ್ರಿ ನಮ್ಮ ಅತ್ತಿ ಕಾಲದ ಅದ ನೋಡ್ರಿ. ಅತ್ತಿ ಕಾಲ 100 ವರ್ಷದ ಮ್ಯಾಲಿನ ಅದಾವ್ರಿ. 100 ವರ್ಷ ಕರೆ ಒಂದ್ ಇಟ್ಟ ಹರಿದ್ದಾರ್ರಿ ಅಂದ್ರ ಆಗೋಣ ಅಲ್ರಿ ಮುದುಕ ಅಂದ್ಕೊಂಡೆ. ಈಗ ಸೈಡ್ ಅಲ್ಲೆಲ್ಲ ಹರಿದ್ರೆ ಮತ್ತೆ ಹೊಲಿಲಿಕ್ಕೆ ನಾ ಬ್ಯಾರೆ ದಾರಾದ್ರೂ ಹೊಲಿಯಂಗಿಲ್ರಿ. ನಾ ಅದ್ರ ಚಂದಗೆ ಹಾಸಿ ಇದನ್ ಮಾಡಿ ಚಂದಗೆ ಜೋಡಿಸಿ ಬಂದು ಅಂದ್ರ ತಲಿ ಓಡಿಸಿ ಹೊಲಿತೇನ್ರಿ. ಬ್ಯಾರೆ ದಾರ ಮುದ್ದಿ ಮಾಡಿ ನನಗ ಆಗಂಗಿಲ್ಲ, ಅದನ್ನ ವೇಸ್ಟ್ ಮಾಡಿ ಓದ್ಬಿಡ್ತಾರ್ರಿ. ನಾ ಏನು ವೇಸ್ಟ್ ಮಾಡಂಗಿಲ್ಲ. ಇದ್ರ ದಾರ ಏನಾದ್ರು ಕತ್ತರಿಸ ಕಟ್ಟಾಗ್ತದ? ದಾರ ಅಂಗಡಿ ಒಳಗೆ ಸಿಗ್ತದ್ರಿ, ಕೌದಿ ದಾರ ಅಂದ್ರೆ ಕೊಡ್ತಾರ್ರಿ. ಅಲ್ಲ, ಈ ಒಂದ್ಸರಿ ಕೌದಿ ತಯಾರಾದ ನಂತರ ಒಂದ್ 4 ವರ್ಷ ಹೋದ್ಮೇಲೆ ಅದೇನಾದ್ರು ದಾರ ಕಟ್ಟಾಗ್ತದ? ಏನಾಗಂಗಿಲ್ಲ. ಇಲ್ಲ, ಅಗ್ದಿ ಒಂದ್ ಇಂಚಿನೊಳಗೆ ಎರಡ್ ಬೀಳ್ತಾವ ಅಲ್ರಿ, ಕಟ್ಟನು ಆಗಂಗಿಲ್ರಿ, ಏನಾಗಂಗಿಲ್ರಿ. ಅಂತ ಕಾಟನ್ ನೂಲೇ ಇರ್ತದ್ರಿ, ಅದ ಚಲೋ ಇರ್ತದ ದಾರ. ಮತ್ತೆ ಸಣ್ಣ ಈ ಡೋರ್ ಮ್ಯಾಟ್ ಅಂತ ಇರ್ತಾರಲ್ಲ, ಕಾಲು ಒರೆಸೋದು ಕಾಲು ಒರೆಸೋದು ಅಂತದೆಲ್ಲ ಮಾಡ್ತೀರಾ? ಮಾಡ್ತೇನ್ರಿ. ಅದನ್ನ ಮಾಡ್ತೇನ್ರಿ. ಮತ್ತೆ ಡ್ರಾಯಿಂಗ್ ಟೇಬಲ್ ದೊಳಗ ಇದ್ರು ಮಾಡ್ತೇನ್ರಿ, 6 ಪ್ಲೇಟ್ ಮಾಡ್ತೇನ್ರಿ. ಮತ್ತ ಆರಾಮ್ ಕುರ್ಚಿದ್ದೂರಿ, ಆರಾಮ್ ಕುರ್ಚಕ್ ಇದನ್ನ ಇರ್ತಾರ ಅದನ್ನ ಮಾಡ್ತೇನ್ರಿ. ಮತ್ತ ಡ್ರಾಯಿಂಗ್ ಟೇಬಲ್ ಊಟ ಮಾಡ್ತಾರಲ್ಲ, ಹಂಗ 6 ಪ್ಲೇಟ್ ಒಳ ಒಂದ್ ನಡಕ್ ಸೆಟ್ ಮಾಡಿ ಒಂದ್ ಸೆಟ್ ಮಾಡ್ತೇನ್ರಿ. ನೀವು ಆರ್ಡರ್ ಕೊಟ್ಟರೆ ಮಾಡಿದ್ರಿ, ಅದ್ರ ಹಳ್ಳಿ ಕಪ್ಸೋಗಿಲ್ಲ ಅಲ್ರಿ. ನೀವು ಇಲ್ಲಿ ಮಾಡ್ತೀರಿ ಅಂತ ಹೇಗೆ ಗೊತ್ತಾಗ್ತದೆ? ಗೊತ್ತಾಗತ್ರಿ, ಬೆಂಗಳೂರು ಮತ್ತ ನನ್ನ ಕಡೆ ಕಲಿತ ಹೋದಾರ ವರ್ಕ್ ಶಾಪ್ ಮಾಡ್ತೇವ್ರಲ್ಲ, ದಿಲ್ಲಿಂದ ಬಂದ್ ಕರೀತಾರ ನಂತೆ. ದಿಲ್ಲಿಗೆ 3 ಸಲ ಹೋಗಿದ್ರಿ. 3 ಸಲ ಯಾರನ್ನ ಭೇಟಿ ಆದ್ರಿ? ದಿಲ್ಲಿ ಅದರ್ಲ ರಾಜವಾಡ ಆದ ಮಾಡಿದ್ರ ನೋಡಿದೀವ್ರ ಒಟ್ಟು. ಒಟ್ಟ ಒಂದ್ ಪ್ರವಾಸ ಹೋಗಿದ್ರೆ ನೋಡಿರಿ ಡೆಲ್ಲಿ ದಿಲ್ಲಿ ಒಳಗ್ರಿ, ಅದೆಲ್ಲ ಅರಿವಿ ಅಂಗಡಿ. ಮತ್ ಏನೇನು ಎಲ್ಲೆಲ್ಲ ತೋರಿಸ್ರಿ, ಮತ್ ಎಂತಾದ್ರು ದೇವ್ರ ಕೌಡಿ ದೇವ್ರಂತ ದೇವ್ರಿಗೆ ತೋರಿಸ್ರಿ. ಒಟ್ಟ ಅಮರನಾಥ್ ನೋಡಿ ಬಂದೇನ್ರಿ, ಅಮರನಾಥ್ ನೋಡಿ ಬಂದೇನ್ರಿ, ವಾಘಾ ಬಾರ್ಡರ್ ನೋಡಿ ಬಂದೇನ್ರಿ. ವಾಘಾ ಬಾರ್ಡರ್ ಹೇಗನ್ಸ್ತ? ವಾಘಾ ಬಾರ್ಡರ್ ರಾಜಸ್ಥಾನ ಹೋಗ್ರಿ, ಚಂಡೀಗಢ. ಮತ್ ಇದನ್ರಿ ಎಲ್ಲ ಅಮರನಾಥ, ಕಾಶಿನಾಥ, ಬದ್ರಿನಾಥ, ಅದೆಲ್ಲ ಒಂದ್ ತಿಂಗಳ 15 ದಿನ ಹೋಗಿದ್ರು ಪ್ರವಾಸ. ಒಂದೊಂದ್ 1 ಲಕ್ಷ ರೂಪಾಯಿ ತೆಗೆದ್ರಿ, ಎಲ್ಲಾ ಕಡೆ ತಿರುಗಿ ಬಂದೇನ್. ಈಗ 70 ವರ್ಷ ಆದಲ್ಲಿ ಹೋದಾಗ ಸ್ವಲ್ಪ ತೊಂದರೆ ಆಗುದಿಲ್ಲ ಆರೋಗ್ಯ ಎಲ್ಲ? ಈಗ ಲಾಕ್ ಡೌನ್ ಮರನೇ ವರ್ಷ ಬಂದೈತಿ ನೋಡ್ರಿ, ಅವಾಗ ಹೋಗಿದ್ರು. ಅಲ್ಲಿಯ ಫುಡ್ ಎಲ್ಲ ಹೇಗೆ, ಆಹಾರ ಎಲ್ಲ ತಿನ್ಲಿಕ್ಕೆ ಅಲ್ರಿ? ಅದ್ರಲ್ಲ ತಂದೂರಿ ರೊಟ್ಟಿ ಮತ್ತ ಹೌದ್ರಿ. ಪ್ರವಾಸ ಅಂದ್ರ ಮತ್ ಮಾಡಿಕೊ, ಈ ಕಡೆ ಅಡಿಗೆ ಮಾಡಾರ ಓದಿದ್ರು ನಾವು. ಇಲ್ಲಿ ಇರ್ತೈತ್ರಿ ನೀವು? ಇಲ್ಲಿ ಇಲ್ರಿ. ಅಣ್ಣ ಸಾರ ರೊಟ್ಟಿ ಅಲ್ಲಿ ರೊಟ್ಟಿ ತಿಂತಿರಲ್ಲ, ಅಲ್ಲಿ ರೊಟ್ಟಿ ಓದಿದ್ರೆ ಚೀಲ ಗಂಟ್ಲೆ ರೊಟ್ಟಿ ಮಾಡ್ಕೊಂಡು ಹೋಗಿದ್ದುರಿ. ಮತ್ತ ಅಣ್ಣ ಸಾರ ಈ ಕಡೆ ಆ ಕಡೆ ಮಂದಿ ಅಣ್ಣ ನಿಂತು ನೋಡ್ತಿರ್ರಿ, ಹೆಂಗ್ರು ಅಣ್ಣ ಮಾಡ್ತಾರ ಅಂತ. ಈಗ ಅನ್ನೋದು ಗೊತ್ತಿಲ್ರಿ ಆ ಕಡೆ. ಇಲ್ಲಿ ರೊಟ್ಟಿ ಚಪಾತಿನೇ ಮಾಡ್ತಾರೆ, ಅದ ತಂದೂರಿ ರೊಟ್ಟಿ ಏನಾರ ಕಡಿಸಿ. ಅದು ನಿಮ್ಮ ಮಕ್ಕಳಿಗೆ ಅಥವಾ ಈಗಿನ ಹುಡುಗರಿಗೆ ಹುಡುಗಿಯರಿಗೆ ಈ ಕೌದಿ ಹೊಲಿಯುವ ಬಗ್ಗೆ ಏನಾದ್ರು ತರಬೇತಿ ಕೊಡ್ತೀರಾ? ಸಸಿ ಮಾಡ್ತಾಳ್ರಿ, ಮಾಡ್ತಾರ ಹೆಣ್ಣು ಮಗಳು ಮಾಡ್ತಾಳ್ರಿ, ಸಸಿನು ಮಾಡ್ತಾರ. ಸಸಿ ಬೆಂಗಳೂರು ಕಲತ, ಈಗ ಇಲ್ಲಿ ಎಲ್ಲೋ ಬೆಂಗಳೂರು ಕಲಿತೆಲ್ಲ ದುಡ್ಡಿ ಅದು ಹೊಲಿಯೋದ್ ಕಲ್ಕೊಂಬಂದಾಳ್ರಿ. ಅದ್ ಮಿಷಿನ್ ಮ್ಯಾಲ್ರಿ, ಅದನ್ನ ನಾವು ಕೈ ಮ್ಯಾಲ್ರಿ, ಡಿಸೈನ್ ಇದ್ದು ನೋಡ್ರಿ ಆಕಿ ಮಿಷಿನ್ ಮ್ಯಾಲ ಕಲತ್ತಾಳ್ರಿ. ಒಂದ್ ತಿಂಗಳ ಅದು ಒಂದ್ 15 ದಿನ ಅದು ಹೋಗಿ ಕಲ್ಕೊಂಬಂದಾರ ಬೆಂಗಳೂರಿಗೆ. ಒಂದ್ 3 ಮಂದಿ ಹೋಗಿರ್ರಿ, ಟ್ರೈನಿಂಗ್ ಇತ್ತರಿ. ಈಗ ಈ ಧಾರವಾಡದಲ್ಲೆಲ್ಲ ಕೃಷಿ ಮೇಳ ಎಲ್ಲ ಆಗ್ತದಲ್ಲ, ಅದ್ರಲ್ಲೆಲ್ಲ ಹೋಗಿ ಸ್ಟಾಲ್ ಹಾಕಿದ್ರ ನೀವು? ಇಲ್ರಿ, ನಾ ಬೆಂಗಳೂರಿಗೆ ಹೋಗಿದ್ರಿ, ಬೆಂಗಳೂರಿಗೆ. ಗಾಂಧಿ ಉತ್ಸವ ಇತ್ತಲ್ರಿ, ಅಲ್ಲಿ ಹೋಗಿದ್ರಿ. ಅಲ್ಲಿ ಹೋಗಿ ಒಂದ್ 7-8 ಕಪ್ ಶುಭ ಮಾಡ್ರಿ ಕೌದಿ. ಜನರಿಗೆಲ್ಲ ಇಷ್ಟ ಆಯ್ತಾ? ಹ್ಮ್, ಆತರಲ್ಲ ಚರ್ಚೆ ಮಾಡ್ತಾರ, 3,000 ಕೊಡಿ, 2,000 ರೂಪಾಯಿ ಕೊಡಿ ಅಂತ ಅನ್ನೋರಿ. 1,000 ರೂಪಾಯಿ ಬಿಡೋರಿ ಅಂದ್ರ ನಮ್ ರೇಟ್ ಬಂದ್ರ ಕೊಡೋರಿ. 3,500 4,000 ಕೊಟ್ಟಿನ್ರಿ, 3 ಎಂಟು ಹಾಕೋ ಕೌದಿ. ಒಂದ್ ಕೌದಿ 7,300 ರೂಪಾಯಿ ಕೊಟ್ಟಿನ್ರಿ, ದೊಡ್ಡದ್ರಿ. 6 ಮಾಡಿದ್ರಿ, ಆ ಹುಡುಗಿ ಹೊಸವಾಗಿ ಮದುವೆ ಆಗೈತಂದ್ರಿ, ಅದ್ ತಗೊಂಡ್ ಹೋದ್ರ. ಅದು ಚಳಿ ಇರುವಲ್ಲಿ ಕೌದಿ ಬೇಕು, ಬೇಕ್ರಿ. ಕುರಿಯ ಉಣ್ಣೆ ರೇಷ್ಮೆ ಮಾಡ್ತಾರಲ್ಲ, ಅದಕ್ಕೆ ಹೋಲಿಸಿದ್ರೆ ಇದು ಕೌದಿ ಒಳ್ಳೇದ? ಕೌದಿ ಒಳ್ಳೇದ್ರ, ಕುರಿದ್ ಮಾಡ್ತಾರಲ್ಲ ಕಂಬಳಿ, ಕಂಬಳಿ ಕಂಬಳಿ ಅಂತಾರಲ್ಲ, ಚುಚ್ಚುತ್ತದ್ರ ಮೇಲೆ, ಅದು ಚಲೋ ರೀ. ಆಗಿನ ಕತೆ ಒರಿಜಿನಲ್ ಮಾಡವಲ್ರಿ, ಮಾಡವಾರ್ರಿ. ಈಗಿನ ಆ ಪೈಲಾದ ಮಂದಿ ನೋಡ್ರಿ, ಕುರಿ ಕಾಕೊಂತ ಆದ್ರೂ ಹೊಸ್ಕೊಂತಾನು ಮಾಡ್ತಿರ್ರಿ, ಈಗ ಹಂಗ ಮಾಡವಾರ್ರಿ. ಮತ್ ಕಂಬಳಿ ಯಾರು ತಗೋವಾರ ಅನ್ರಿ, ಚಲೋ ಚಲೋ ರೊಗ್ಗ ಬರತಾವ್ರಲ್ಲ, ಈಗ ಒಂದ್ 10,000 ಕೊಟ್ಟಾದ್ರು ರೊಗ್ಗ ತರ್ತಾರ್ರಿ. ಈಗ ಕೌದಿ ಬೆಲೆ ಗೊತ್ತಿಲ್ರಲ್ಲ, ಈಗ ಮತ್ ಹೊಳೆ ಕೌದಿ ಬೆಲೆನ ಆಗೈತ್ರಿ. ಎಲ್ಲೆಲ್ಲ ಕೌದಿನ ಈ ಎಷ್ಟ್ ಮಂದಿ ಮೊನ್ನೆ ಟ್ರೈನಿಂಗ್ ಹೋಗಿದ ಅಂತಾರ ಸಶಿರಿ, ಅವ್ರನ್ನ ನಾನು 5 ಕೌದಿ ಹೋದ್ರಿ. ಎಲ್ಲಾ ಕಡೆ ಕೌದಿ ತನ ಬಂದೈತ್ರಿ.

ಸಸಿಗಳನ್ನು 4x4 meter ಹಾಗೂ 5x5 meter ಅಂತರದಲ್ಲಿ ನಾಟಿಯನ್ನ ಮಾಡಬೇಕು. ಮಹಾಗಣಿಯಲ್ಲಿ ಸಿಹಿಗೆಣಸು, ಮೇವಿನ ಜೋಳ, ಕಡಲೆಕಾಯಿ, ಕುಂಬಳಕಾಯಿ ಹಾಗೂ ಇತರೆ ಕೃಷಿ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಒಂದು ಅಧ್ಯಯನದ ಪ್ರಕಾರ ಮಹಾಗಣಿ ಜೊತೆಗೆ ಮೇವಿನ ಬೆಳೆಗಳಾದ ರೋಡ್ಸ್ ಹಾಗೂ ಕಾಳಿಮಂತನ್ನು ಅರಣ್ಯ ಹುಲ್ಲುಗಾವಲು ಪದ್ಧತಿಯಲ್ಲಿ ಮೇವಿಗಾಗಿ ಬೆಳೆದದ್ದು ಕಂಡುಬಂದಿದೆ. ಕೃಷಿ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಜನಪದ ಸಂಗೀತ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಂಡಪ್ಪ ಜೋಗಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳು. ಹೋಗುವೆಯಾ ತಂಗಿ ಕಣ್ಣೀರನ ಸುರಸುತಾ, ಹೋಗುವೆಯಾ ಹೋಗುವೆಯಾ ತಂಗಿ ಕಣ್ಣೀರನ ಸುರಸುತಾ, ಹೋಗುವೆಯಾ ಗಂಡನ ಮನೆಯನ ಬಾಳನು ಬೆಳಗಲು, ಗಂಡನ ಮನೆಯನ ಬಾಳನು ಬೆಳಗಲು, ಹೋಗುವೆಯಾ ನೀ ಹೋಗುವೆಯಾ, ಹೋಗುವೆಯಾ ತಂಗಿ ಕಣ್ಣೀರನ ಸುರಸುತಾ, ಹೋಗುವೆಯಾ ಹೋಗುವೆಯಾ ತಂಗಿ ಕಣ್ಣೀರನ ಸುರಸುತಾ. ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೆ, ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ಮುದ್ದಾಗಿ ಬೆಳೆಸಿದ್ದೆ, ತಾಯಿ ಇಲ್ಲದ ತಪ್ಪಾಲಿ ಅಣ್ಣನಿಗೆ ತಾಯಿಯಂತೆ ಇದ್ದೆ, ತಾಯಿ ಇಲ್ಲದ ತಪ್ಪಾಲಿ ಅಣ್ಣನಿಗೆ ತಾಯಿಯಂತೆ ಇದ್ದೆ,